ಪಾಕ ಕ್ಷೇತ್ರಮಿದೆ ಗಣನಾಧುಡಿ ಕಡೆ ಕಣುಲಾರ ದರ್ಸಿಂಪ ತರಲಿರಾರಣೋಡಿ ವಾಣಿಪಾಕ ಕ್ಷೇತ್ರಮಿದೆ ಗಣನಾಧುಡಿ ತಡೆ ಕಣುಲಾರ ದರ್ಸಿಂಪ ತರಲಿರಾರಣೋಡಿ ಭಕ್ತುಲ ಪಾಲಿಂಪ ವೆಲಸಿನ ಸಾಮಿ ಕೈಮೋಟ್ಪುಲಂದುಕೋ ಕರುಣಿಂಚೆ ಮಾ ಸಾಮಿ ಕಾಣಿಪಾಕ ಕ್ಷೇತ್ರಮಿದೆ ಗಣನಾಧುಡಿ ತಡೆ ಕನುಲಾರ ದರ್ಸಿಂಪ ತರಳಿರಾರಂಡಿ ಅಮ್ಮಕೇ ಕಾವಲಿಗ ಜನೀಂಚಿನ ಸಾಮಿ ಅಮ್ಮಕೇ ಕಾವಲಿಗ ಜನೀಂಚಿನ ಸಾಮಿ ಅಯ್ಯನೇ ಎದಿರಿಂಚಿ ಘನುಡೈನ ಸಾಮಿ ಅಯ್ಯನೇ ಎದಿರಿಂಚಿ ಘನುಡೈನ ಸಾಮಿ ಏ ಪೂಜಲೋ ನೈನ ತೊಲಿ ಪೂಜನಿದೆ ಕಾಣಿಪಾಕ ಕ್ಷೇತ್ರನಿದೆ ಗಣನಾಧುಡಿ ತಡೆ ಕನುಲಾರ ದರ್ಸಿಂಪ ತರಲಿರಾರಂಡಿ ಏ ಪೂಲು ತೆಚ್ಚಿ ನೀಕು ಏ ವೇಳಲೆ పూలు తెచ్చి నీకు ఏ వేళలివ్వాలి ఏ పూజ చేసి నిన్ను ఏ రోజు కొలవాలి ఏ పూజ చేసి నిన్ను ఏ రోజు కొలవాలి పూల పూజలాత్మ పూజ సర్వ పూజలిదే సామి ಕಾಣಿಪಾಕ ಕ್ಷೇತ್ರಮಿದೆ ಗಣನಾಧುಡಿ ತಡೆ ಕನುಲಾರ ದರ್ಸಿಂಪ ತರಲಿರಾರಣೋಡಿ కోరి కోరి వచ్చినాము కొండంత కోరికతో ఉండవయ్య అండగా చల్లనైనది వెనతో ఉండవయ్య అండగా చల్లనైనది వెనతో పూర్వ జన్మ పుణ్య ఫలమే నీ దర్శన భాగ్యం ಕಾಣಿಪಾಕ ಕ್ಷೇತ್ರಮಿದೆ ಗಣನಾಧುಡಿ ತಡೆ ಕನುಲಾರ ದರ್ಸಿಂಪ ತರಲಿರಾರಣೋಡಿ ಕಾಣಿಪಾಕ ಕ್ಷೇತ್ರಮಿದೆ ಗಣನಾಧುಡಿ ತಡೆ ಕನುಲಾರ ದರ್ಸಿಂಪ ತರಲಿರಾರಣೋಡಿ ಭಕ್ತುಲ ಪಾಲಿಂಪ ವೆಲಸಿನ ಸಾಮಿ ಕೈಮೋಟ್ಪುಲಂದುಕೋ ಕರುಣಿಂಚೆ ಮಾ ಸಾಮಿ ಕಾಣಿಪಾಕ ಕ್ಷೇತ್ರಮಿದೆ ಗಣನಾಧುಡಿ ತಡೆ ಕನುಲಾರ ದರ್ಸಿಂಪ ತರಲಿರಾರಣೋಡಿ ಕಾಣಿಪಾಕ ಕ್ಷೇತ್ರಮಿದೆ ಗಣನಾಧುಡಿ ತಡೆ ಕನುಲಾರ ದರ್ಸಿಂಪ ತರಲಿರಾರಣೋಡೀ